ಸಾಯಿನಾಥ ಏನು ಮಾನವ ಸಾಯಿನಾಥ ಏನು ಮಾನವ ಸಾಯಿ ತಾನೆ ದೇವ ದೇವನೆ ಸಾಯಿ ತಾನೆ ಜೀವ ಜೀವನೆ ಸಾಯಿ ತಾನೆ ಕಾಮುನೀತನೆ ಸಾಯಿ ತಾನೆ ಭಾವ ಗೋವ್ಯದೆ ಸಾಮವೇದಂ ಸಾಯಿನಾಥನೆ ಸಾಮದಾನ ಸಾಯಿನಾಥನೆ ಸಾಮನಾಮ ಸಾಯಿನಾಥನೆ ಸಾಮ ಪ್ರೇಮಂ ಸಾಯಿನಾಥನೆ ಸಾಕ್ಷಾದ ಮೋಕ್ಷ ಮೂಲ ವೈ ಸಾಕ್ಷಾದ ಲಕ್ಷಣಾ